100.6 ಸಮಯ ಸರಿಯಾಗಿ 6:50. ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮವನ್ನು ಆಲಿಸುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ 2 ವಾಣಿಜ್ಯ ಜಾಹೀರಾತುಗಳನ್ನು. ನಂತರ ಎಲ್ಜಿ ಸಹೋದರಿಯರು ಹಾಡಿರುವ ಜನಪದ ಗೀತೆಗಳು ಪ್ರಸಾರವಾಗಲಿದೆ. ಯಾಕೆ ಸಾಹೇಬ್ರೆ ಬೆಳಗ್ಗೆಯಿಂದ ಹಾಗೆ ಸಿಲಿಂಡರ್ ತಗೊಂಡು ಸುತ್ತಾ ಇದ್ದೀರಾ? ಏನ್ ಸಮಾಚಾರ? ಅಯ್ಯೋ ಏನಂತ ಹೇಳಿ ಸರ್, ಗ್ಯಾಸ್ ಖಾಲಿ ಆಗೋಗಿದೆ. ಫಿಲ್ ಮಾಡಿಸ್ಬೇಕು ಅಂದ್ರೆ ಗ್ಯಾಸ್ ಬೆಲೆ ಬೇರೆ ಜಾಸ್ತಿ ಆಗಿದೆ. ಫಿಲ್ ಮಾಡಿಸೋಕ್ ಆಗಲ್ಲ ಅನ್ಬಿಟ್ಟು ಫುಲ್ ಸಿಲಿಂಡರ್ ಅಂತೂ ತಗೊಳಕ್ ಆಗಲ್ಲ. ನಮ್ ಲಿಟಲ್ ಗ್ಯಾಸ್ ಇದೆಯಲ್ಲ. ಲಿಟಲ್ ಗ್ಯಾಸ್? ಲಿಟಲ್ ಗ್ಯಾಸ್ ಅವರ 2 kg ಸಿಲಿಂಡರ್ ಸಿಗುತ್ತೆ, ತಗೊಂಡ್ ಬನ್ನಿ. ಲಿಟಲ್ ಗ್ಯಾಸ್ ಕಂಪನಿ, ನಿಯರ್ ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಾಬಾದ್, ಮೈಸೂರು. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10th ತರಗತಿ ನಂತರ 2003-05 ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 lakh ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ITIಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-55-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೇಳಿ ಎಲ್ಜಿ ಸಹೋದರಿಯರು ಹಾಡಿರುವ ಜನಪದ ಗೀತೆಗಳನ್ನ. ರಂಗನೇ ರಂಗಾದಿ ರಂಗಯ್ಯ ರಂಗ ನಮ್ಮಯ್ಯನೇ, ಜಂಬೂ ಜಾನಕಿ ರಮಣನೇ, ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ ಕೈಯಲ್ಲಿ ವಸ್ತೂರುವೆ ರಂಗಯ್ಯ, ಕಾವಿಯ ಜೋತುರುವೆ ಎಲ್ಲಿಗೋಗಿದ್ರಿ ನನ್ನ ಗುರುವೆ, ಚಿನ್ನದ ಗರಿಯೇ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ರಂಗೈ ಬರುತ್ತಾರೆಂದು ರಂಗಯ್ಯ ರಂಗೋಲೆ ಹಾಕಿ ರಂಗೈನ ಹಿಂದೆ ತುಳಸಮ್ಮ ಕೈಯಲ್ಲೊಸ್ತೂರುವೆ ರಂಗಯ್ಯನ ಹಿಂದೆ ರಂಗಯ್ಯ ತುಳಸಂ ಬರುತ್ತಾಳೆಂದು ಮಂಗಳಾರ್ಹತಿ ಹಿಡದಿದ್ದೆ ಕೈಯಲ್ಲೊಸ್ತೂರುವೆ ಮಂಗಳಾರತಿ ಹಿಡದು ರಂಗಯ್ಯ ಅಂಗೈ ನೊಂದಾವೆ ಮುಂಗಯ್ಯ ಹವಳ ಸಿಡಿದಾವೆ ಕೈಯಲ್ಲೊಸ್ತೂರುವೆ ಮುಂಗಯ್ಯನೇ ಹವಳ ರಂಗಯ್ಯ ಸಿಡಿದಾವ್ ರಂಗಯ್ಯನ ಮುಂದಕ್ಕೆ ಸಾಗಿ ಬರ ಹೇಳಿ ಕೈಯಲ್ಲೊಸ್ತೂರುವೆ ಕೈಯಲ್ಲಿ ವಸ್ತೂರುವೆ ರಂಗಯ್ಯ ಕಾವಿಯ ಜೋತುರುವೆ ಎಲ್ಲಿಗೋಗಿದ್ರಿ ಏ ನನ್ನ ಗುರುವೆ ಚಿನ್ನದ ಗರಿಯೇ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ರಂಗಯ್ಯನ ಗಿರಿಯಾಗೆ ರಂಗಯ್ಯ ಮಂಜು ಗೌದಾವಲ್ಲೇ ಮಂಜಲ್ಲ ಕಾಣೆ ಮಳಿ ಮಾಡ ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ ಮಂಜಲ್ಲನೆ ಕಾಣೆ ರಂಗಯ್ಯ ಮಡು ಮಡು ರಂಗಯ್ಯನ ಮಂಗಳಾರತಿ ಹೋಗೆ ಕಾಣೆ ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ ರಂಗಾನೆ ರಂಗಾದಿ ರಂಗಯ್ಯ ರಂಗ ನಮ್ಮಯ್ಯನೇ ಜಂಬೂ ಜಾನಕಿ ರಮಣನೇ ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ ಜಗ ಜಗದ ಒಡೆಯಾನೆ ಜಗದ ಪುಟ್ಟಣಿಯಾನೆ ಅರಮಾನೆ ಒಳಗೊಬ್ಬ ದೊರೆಮಗ ಕುಂತವನೆ ಅಚಕಂಬಿ ಹಚ್ಚಡವ ತಲೆಗವ ಸುತ್ತವನೆ ನಲವತ್ತು ಹೊನ್ನೀನ ನಾಮಾವನಿಟ್ಟವನೆ ಕೇಳಿದ ನಿಂಗಣ್ಣ ಕೋಟೆಯು ನಿಟ್ಟೂರು ಪೇಟೆಯನ್ನು ತೆಗೆದಂಗೆ ಕಂತನನು ಪಡೆದಂಗೆ ತಲೆಗಾಳು ಬಿದ್ದಂಗೆ ಮುಂದಾಕೆ ಹೋದಾರೆ ನಾಗಾರೆ ನುಡಿದಾತೆ ನೌಪತ್ತು ನುಡಿದಾತೆ ಹೇಗ ತಿರುಗಿದೆ ಹೇಗ ಭೋಗ ತಿರುಗಿದೆ ಭೋಗ ಯೋಗಿ ಚುಂಚನ ಕಟ್ಟೆ ಶೆಟ್ಟಿ ಮುದ್ದಪ್ಪಾಗಿ ಶರಣೋ ತಂದನೋತ್ತಾನು ತನು ತಂದೆ ನಾನು ತಂದನೋತ್ತಾನೋ ತಾನು ತಂದನಿ ತಂದೆ ನಾನೋ ಶರಣೋ ತಂದನೋತ್ತಾನು ತನು ತಂದೆ ನಾನು ತಂದನೋತ್ತಾನೋ ತಾನು ತಂದನಿ ತಂದೆ ನಾನೋ ಶರಣೋ ಕಟಿ ಕಟಿ ಕಲ್ಲೂರು ಬೆಳಗಿನ ಬೇಲೂರು ಮುಂದೆ ತಾವರೆಗೇರೆ ಹಿಂದೆ ತಾವರೆಗೇರೆ ಕಲ್ಲೇಶಲಿಂಗಾಗೆ ಮಲ್ಲೇಶಲಿಂಗಾಗೆ ಒಡೆಯ ಒಡೆದ ತೆಂಗಿನ ಕಾಯ ಕೋಟೆಯನ್ನು ಎಬ್ಬುವರೆ ಅಂದ ಚಂದಕ್ಕೆ ಮೂರು ಪಟ್ಟೆಯನ್ನು ಧರಿಸುವರೆ ಪಟ್ಟದ ಕುಲಸ್ವಾಮಿ ಪಾದಕ್ಕೆ ಬಿದ್ದಂಗೆ ಅತ್ತರಿಗೆ ಅರಿತಂಗೆ ಮತ್ತರಿಗೆ ಮರೆತಂಗೆ ಸತಿ ಕೊಡೋ ಸಾದೇವ ಮತಿ ಕೊಡೋ ಮಾದೇವ ಇದ್ಯಾವ ಕಲಿಸಯ್ಯ ಇನಿಯಂಕ ಸಿದ್ಧಿಗಣನ ತಂಗೆ ಶರಣೋ ತಂದನೋತ್ತಾನು ತಂದನೋತ್ತಾನು ತನು ತಂದೆ ನಾನು ತಂದನೋತ್ತಾನೋ ತಾನು ತಂದನಿ ತಂದೆ ನಾನೋ ಶರಣೋ ಕರಿಯ ಭೂಮಿದ್ದಲ್ಲಿ ಉಬ್ಬೆ ಹರಿಯುವುದನ್ನ ಜಲಕರಡಿ ಇದ್ದಲ್ಲಿ ಕದನ ಹುಟ್ಟುವುದನ್ನ ಕಾಟಕಾರಿದ್ದಲ್ಲಿ ನ್ಯಾಯ ಹರಿಯುವುದನ್ನ ಗುರು ಹಿರಿಯರಿದ್ದಲ್ಲಿ ಮಲ್ಲಿಕಾರ್ಜುನ ನಿನ್ನ ಪಾದವಿದ್ದಲ್ಲಿ ಶರಣೋ ತಂದನೋತ್ತಾನು ತಂದನೋತ್ತಾನು ತನು ತಂದೆ ನಾನು ತಂದನೋತ್ತಾನೋ ತಾನು ತಂದನಿ ತಂದೆ ನಾನೋ ಶರಣೋ ತಂದನೋತ್ತಾನು ತಂದನೋತ್ತಾನು ತನು ತಂದೆ ನಾನು ಇದುವರೆಗೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಲ್ಜಿ ಸಹೋದರಿಯರು ಹಾಡಿರುವ ಜನಪದ ಗೀತೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ ಗಮನಿಸಿ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ನೈಸರ್ಗಿಕ ಕೃಷಿ ಅನುಭವ ಕುರಿತು ಮದ್ದೂರು ತಾಲೂಕು ಕೆರೆಮೇಗಳ ದೊಡ್ಡಿಯಲ್ಲಿ ಕೃಷಿ ನಡೆಸುತ್ತಿರುವ ವರದರಾಜು ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮೂಡಿಬರಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಜಾಹೀರಾತು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರಿಂದ ಸಂದೇಶ. ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯ ದಿನವನ್ನು ಆಚರಿಸಲಾಗುತ್ತಿದ್ದು, ಈ ವರ್ಷ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಯೂನಿವರ್ಸಲ್ ಸೋಷಿಯಲ್ ಪ್ರೊಟೆಕ್ಷನ್ ಟು ಎಂಡ್ ಚೈಲ್ಡ್ ಲೇಬರ್ ಎಂಬ ಘೋಷವಾಕ್ಯದ ಆಶಯದೊಂದಿಗೆ ಕರ್ನಾಟಕ ರಾಜ್ಯವನ್ನು ಬಾಲಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿಸಲು ಸರ್ಕಾರ ಸರ್ವಸಮ್ಮತವಾಗಿದೆ. ಮುಖ್ಯಮಂತ್ರಿಗಳಾದಂತಹ ನಮ್ಮ ನಾಯಕರಾದ ಬಸವರಾಜ ಬೊಮ್ಮಾಯಿಯ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯವನ್ನು ಬಾಲಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿಸಲು ಸಾರ್ವಜನಿಕ ಸಹಕಾರವನ್ನು ಕೇಳುತ್ತೇನೆ. ನಮಸ್ಕಾರ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶ ಕಟ್ಟುವಲ್ಲಿ ಇಂಜಿನಿಯರ್ಗಳ ಪಾತ್ರ ಈ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಬನ್ನಿ, ಅವರ ದನಿಗೆ ಕಿವಿಯಾಗೋಣ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗಿರೋರು ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಹೇ ಬಿಂದು, ಏನ್ ಮಾಡ್ತಿದ್ಯಾ? ದೊಡ್ಡ ಸಮ್ಮೇಳನ ನಡೆಸ್ತಿದ್ಯಾ? ಏನ್ ಕತೆ? ದೊಡ್ಡ ಸಮ್ಮೇಳನ ಅಂತ ಏನಿಲ್ಲ, ನಾವ್ ಇಂಜಿನಿಯರ್ಗಳು ನಮ್ಮ ಈ ಪ್ರಪಂಚಕ್ಕೆ ಏನೇನ್ ಕೊಡುಗೆ ಕೊಟ್ಟಿದೀವಿ, ನಮ್ಮ ಪಾತ್ರ ಏನಿದೆ ಅಂತ ಜನಗಳಿಗೆ ತಿಳಿಸ್ಕೊಡಕ್ಕೆ ಅಂತ ನಾವ್ ಇವತ್ತಿಲ್ಲಿ ಬಂದಿದೀವಿ. ಹಿಂದಿನ ಕಾಲದಲ್ಲಿ ಬಿಲ್ಡಿಂಗ್ ಕಟ್ಟೋದನ್ನ ಮಾತ್ರ ಇಂಜಿನಿಯರಿಂಗ್ ಅಂತ ಅನ್ಕೊಂಡಿದ್ರು. ಹೊಸ ಹೊಸ ಕೋರ್ಸ್ಗಳು ಬಂದು ಇವತ್ತು ಹೇಗಾಗಿದೆ ಅಂದರೆ, ಅರೆ ಇಂಜಿನಿಯರಿಂಗಾ, ಅವರು ಒಂದು ಎ ಸಿ ರೂಮಲ್ಲಿ ಕೂತ್ಕೊಂಡು ಕೀಬೋರ್ಡ್ ಕೂತ್ಕೊಂಡು ಏನೋ ಒಂದು ಕಂಪ್ಯೂಟ್ರಲ್ಲಿ ಏನೋ ಮಾಡ್ತಿರ್ತಾರೆ ಅಷ್ಟೇ ಅನ್ನೋ ಮನಸ್ಥಿತಿಗೆ ಜನಗಳು ಬಂದ್ಬಿಟ್ಟಿದ್ದಾರೆ. ಈಗ ಇಂಥ ಒಂದು ಅಭಿಪ್ರಾಯನ ನಾವು ಸುಳ್ಳು ಅಂತ ನಿರೂಪಿಸಕ್ಕೆಲ್ಲಿ ಬಂದಿದ್ದೀವಿ. ಇಂಜಿನಿಯರಿಂಗ್ ಅನ್ನೋದು ಒಂದು ವೃತ್ತಿ ಹೌದು, ಅದಕ್ಕಿಂತ ಪ್ರಮುಖ ವಿಷಯ ಅಂದರೆ ವೈಜ್ಞಾನಿಕ ಜ್ಞಾನ, ಗಣಿತ, ವಿಜ್ಞಾನ ಜೊತೆಗೆ ಯಾವುದೇ ಕ್ಷೇತ್ರ ಆಗಿರಲಿ, ಮಾನವ ಕುಲಕ್ಕೆ ಪ್ರಯೋಜನಕಾರಿಯಾದ ಮಾರ್ಗಗಳನ್ನು ಅಭಿವೃದ್ಧಿಪಡಿಸಲು ಇಂಜಿನಿಯರಿಂಗ್ ಅನ್ನು ಇಂದು ಬಳಸಲಾಗ್ತಾ ಇದೆ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಇಂಜಿನಿಯರ್ಗಳು ಬರೀ ಡಿಗ್ರಿ ತಗೊಂಡು ಇಂಜಿನಿಯರ್ಸ್ ಅಂತ ಹೇಳ್ಕೊಳ್ಳೋದಲ್ಲ, ಉಪಯೋಗಗಳನ್ನು ಸಮಾಜಕ್ಕೆ ಕೊಡುಗೆಗಳನ್ನು ತಲೆತಲಾಂತರದಿಂದ ಕೊಡ್ತಾನೆ ಬಂದಿದ್ದಾರೆ. ಇಂಜಿನಿಯರಿಂಗ್ ಅನ್ನೋದು ಒಂದು ಸಂಪೂರ್ಣ ಶ್ರೇಣಿ, ಇದರಲ್ಲಿ ಕೈಗಾರಿಕೆ ಆಗಿರಬಹುದು, ಆನ್ಸೈಟ್ ಆಗಿರಬಹುದು, ಪ್ರಾಯೋಗಿಕ ನಿರ್ಮಾಣ ಕಾರ್ಯಗಳಾಗಿರಬಹುದು, ಕಚೇರಿಯಿಂದ ಸುರಕ್ಷತಾ ವ್ಯವಸ್ಥೆಗಳ ಮೌಲ್ಯಮಾಪನಗಳು, ಸಾರಿಗೆ, ಔಷಧ, ಮನರಂಜನೆ, ಬಾಹ್ಯಾಕಾಶ ಅಥವಾ ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳು, ಯಾವುದೇ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ನಿರ್ದಿಷ್ಟ ಉದ್ಯಮದಲ್ಲಿ ಹೊಂದಿರುವ ಜ್ಞಾನವನ್ನು ಬಳಸ್ತಾರೆ. ವಾಸ್ತವವಾಗಿ ಇಂಜಿನಿಯರಿಂಗ್ ಎಲ್ಲದರ ಹಿಂದೆ ಇದೆ. ಇಂದಿನ ಪ್ರಪಂಚನ ನೋಡಿದರೆ ಎಲ್ಲವೂ ಎಷ್ಟು ಸುಲಭದಲ್ಲಿ ಕೈಗೆಟುಕುವ ಹಾಗೆ ಭಾಸ ಆಗತ್ತೆ ಅಲ್ವಾ? ಇಷ್ಟು ಬೆಳವಣಿಗೆಯ ಬೇರು ಎಷ್ಟು ಆಳವಾದದ್ದು, ಎಷ್ಟು ಬಲಿಷ್ಠವಾದದ್ದು ಅಂತ ಗೊತ್ತಾದರೆ ನಾವು ದಿನನಿತ್ಯ ಬಳಸುವಂತಹ ವಸ್ತುಗಳ ಇತಿಹಾಸ, ಸೃಷ್ಟಿ ಮೂಲ ಎಲ್ಲವೂ ಕಣ್ಮುಂದೆ ಬರುತ್ತೆ. ಬಿಂದು, ಒಂದು ನಿಮಿಷ. ಇತಿಹಾಸ ಅಂದ ತಕ್ಷಣ ನಂಗೊಂದು ಕತೆ ನೆನಪಾಗ್ತಿದೆ. ಚಕ್ರದ ಆವಿಷ್ಕಾರದ ಬಗ್ಗೆ ಹೇಳ್ತೀನಿ. ಮೆಸೊಪಟೋಮಿಯಾದಲ್ಲಿ ಆದಿಮಾನವರು, ಸುಮೇರಿಯನ್ ಜನರು ತಿರುಗುವ ಆಕ್ಸೆಲ್ ಅಂತ ನಾವೇನು ಹೇಳ್ತೀವಿ ಅದನ್ನ ವೃತ್ತಾಕಾರದ ಮರದ ದಿಮ್ಮಿಗೆ ಜೋಡಿಸಿ ಚಕ್ರ ಮಾಡ್ತಾರಂತೆ. ವೃತ್ತಾಕಾರದ ಮರದ ದಿಮ್ಮಿಗಳ ಮಧ್ಯೆ ಟೊಳ್ಳನ್ನು ಮಾಡಿ, ಅಂದರೆ ಹಾಲೋ ಮಾಡಿ, ಅದನ್ನು ಹಗುರ ಮಾಡಿ, ಅದನ್ನ ಮಾರ್ಪಡಿಸಿ ಇನ್ನ ಎಫಿಷಿಯಂಟ್ ಆಗಿ ಚಕ್ರದ ಆವಿಷ್ಕಾರ ಮಾಡ್ತಾರೆ. ಚಕ್ರ ಅಂದ್ರೆ ಇವಾಗ ನಾವು ಮಾಮೂಲಿ ಬಸ್ಸು, ಕಾರು, ಲಾರಿಗಳಲ್ಲೆಲ್ಲ ಏನ್ ನೋಡ್ತೀವಿ, ಇವಾಗ ಹೊಸ ಹೊಸದಾಗಿ ಟೈರ್ಸ್ ಎಲ್ಲ ಬರ್ತಿದ್ಯಲ್ಲ, ಅದ್ರ ಆವಿಷ್ಕಾರ ನೀ ಹೇಳ್ತಿದ್ಯಾ? ಅದೇ ಅಪ್ಪ, ವೀಲೋ. ಹೌದು. ಓಕೆ. ಮುಂದೆ ಅಂದ್ರೆ ಮಧ್ಯಯುಗದಲ್ಲಿ ಸಾರಿಗೆ ಮತ್ತು ಪ್ರಾಚೀನತೆಯಲ್ಲಿ ಈ ಚಕ್ರದ ಆವಿಷ್ಕಾರದಿಂದ ಹಲವಾರು ಬದಲಾವಣೆಗಳಾಗುತ್ತೆ. ಅಂದ್ರೆ ಉದಾಹರಣೆಗೆ ವ್ಯಾಪಾರ ಸಾಮ್ರಾಜ್ಯ ಬೆಳವಣಿಗೆ, ಆಫ್ರಿಕಾ ಮತ್ತು ಸೌತ್ ಆಫ್ ಸಹರಾದಲ್ಲಿ ಟ್ರೇಡಿಂಗ್ ಅಂದ್ರೆ ವ್ಯಾಪಾರ ವಹಿವಾಟು ಹೆಚ್ಚಳ ಆಗೋದು. ನಂತರ ಸಿಲ್ಕ್ ರೋಡ್, ನಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಈ ಸಿಲ್ಕ್ ರೋಡ್ ಅಲ್ಲಿ ಆವಾಗಿನ ಕಾಲದಲ್ಲಿ ತುಂಬಾ ವ್ಯಾಪಾರ ವಹಿವಾಟು ಆಗ್ತಾ ಇತ್ತು. 1474 1740 ಮಹಾ ಆವಿಷ್ಕಾರಗಳಾಗಿದೆ, ಉದಾಹರಣೆ ಸಾರಿಗೆಯಲ್ಲಿ. ಹಾಗೆ 1740 ಹಾಗೂ 1945 ಆಸುಪಾಸಿಗೆ ಕೈಗಾರಿಕಾ ಹಾಗೂ ಸಾರಿಗೆ ಕ್ರಾಂತಿ, 1829 ರಾಕೆಟ್ ನಿರ್ಮಾಣ ಹಾಗೂ ಮೊದಲ ಉಗಿಯಂತ್ರ. ಮುನಿಷಾ, ಉಗಿಯಂತ್ರದ ಒಂದು ಸ್ವಲ್ಪ ಇತಿಹಾಸ ಹೇಳ್ತೀಯಾ? ಹಾ ಸರಿ. 1698ರಲ್ಲಿ ಮೊದಲನೆಯ ಉಗಿ ಯಂತ್ರ ಆಗುತ್ತೆ. ಇದನ್ನ ಥಾಮಸ್ ಸೇವ್ರಿ ಅವರು ಕೈ ನಿಯಂತ್ರಿತ ಕವಾಟಗಳ ಮೂಲಕ ಪಂಪ್ಗೆ ಅದನ್ನ ಅಳವಡಿಸಿ ಪೇಟೆಂಟ್ ತೆಗೆದುಕೊಳ್ತಾರೆ. ಕವಾಟುಗಳು ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ವಾಲ್ವ್ ಅಂತ. ಇದರಿಂದ ಗಣಿಗಾರಿಕೆ ಮತ್ತು ಉಗಿ ಯಂತ್ರದ ಬೆಳವಣಿಗೆ ಆಗುತ್ತೆ. ಮುಂದೆ 1712ರಲ್ಲಿ ಥಾಮಸ್ ನ್ಯೂ ಕಾಮನ್ ಅನ್ನವರು ಉಗಿ ಯಂತ್ರದ ಎಫಿಷಿಯನ್ಸಿ ಹೆಚ್ಚಳ ಮಾಡಕ್ಕೆ ಇದಕ್ಕೆ ವಿಶೇಷವಾದ ಪಿಸ್ಟನ್ ಅನ್ನ ಜೋಡಣೆ ಮಾಡ್ತಾರೆ. ಇದರಿಂದ ಕೈಗಾರಿಕಾ ಕ್ರಾಂತಿ ಅಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ. ಕೈಗಾರಿಕಾ ಕ್ರಾಂತಿ ಅಂದಾಗ ಇನ್ನೊಂದು ವಿಷಯ ನೆನಪಿಗೆ ಬರುತ್ತೆ. ಇವಾಗ ದಿನಕ್ಕೊಂದು ಹೊಸ ಬೆಳವಣಿಗೆಗಳು ನಡೀತಾನೆ ಇದೆ. ಲಂಡನ್ ನಲ್ಲಿರುವ ಕ್ರಾಸ್ ರೈಲ್ ಬಗ್ಗೆ ಎಲ್ರಿಗೂ ಗೊತ್ತೇ ಇರಬಹುದು. ಕಡಿಮೆ ಪ್ರಯಾಣ ಸಮಯ ಮತ್ತು ಸುಲಭ ತ್ವರಿತ ಸಂಪರ್ಕಗಳಿಗೆ ಇದು ತುಂಬಾ ಉಪಯುಕ್ತ. ಇಂತಹ ಅನೇಕ ಆವಿಷ್ಕಾರಗಳು ವಿನ್ಯಾಸಗಳು ಇಂಜಿನಿಯರ್ಗಳ ಸಾಮರ್ಥ್ಯವನ್ನು ಹೇಗೆ ತೋರಿಸುತ್ತಲ್ಲ. ಖಂಡಿತ ಹೌದು. ಇವಾಗ ಚಕ್ರಗಳ ಆವಿಷ್ಕಾರದಿಂದ ಹಿಡಿದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗಳ ಬಗ್ಗೆ ನಾವು ಕೇಳಿದ್ವಿ. ಇದೆಲ್ಲ ಒಂಥರ ಚಂದ ಅನ್ಸುತ್ತೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ಬಿಟ್ಟು ಇನ್ನ ನಾವು ನಮಗೆ ಹತ್ತಿರದ ವಿಷಯಗಳ ಹತ್ರ ನೋಡ್ಕೊಂಡು ಬಂದರೆ ಒಂದು ಮುಖ್ಯವಾದದ್ದು ಕಮ್ಯುನಿಕೇಷನ್. ಇವಾಗ ನಾವೆಲ್ಲ ಮೊಬೈಲ್ ಫೋನ್ಸ್ ಯೂಸ್ ಮಾಡ್ತೀವಿ, ಇಮೇಲ್ ಮಾಡ್ತೀವಿ. ಇವಾಗ ನಮ್ಮ ಕ್ಲಾಸಲ್ಲಿ ಏನೇ ಡೌಟ್ಸ್ ಬಂದರೂ ಕೂಡ ನಮ್ಮ ಫ್ರೆಂಡ್ಸ್ ಹತ್ರ ಕೇಳಬೇಕಂದ್ರೆ ನಿನ್ನ ಮನೆಗೆ ಹೋಗು ಮಚ್ಚ, ನಾನು ಕಾಲ್ ಮಾಡಿ ಕೇಳ್ತೀನಿ, ನಾನು ವಾಟ್ಸಪ್ ಮಾಡ್ತೀನಿ ಅಂತ ನಾವು ಹೇಳ್ಕೊತೀವಿ. ಆದರೆ ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಅವರಿಗೇನಾದರೂ ಕೇಳೋಕಿದ್ದಿದ್ರೆ ಹೇಳೋಕಿದ್ದಿದ್ರೆ ಅವ್ರು ಯಾವ ರೀತಿ ಮಾಡ್ತಿದ್ರು ಅನ್ನೋದು ಒಂದು ಗೊಂದಲ ಇದೆ ನನಗೆ. ಅವ್ರ ಮನೆಗೆ ಹೋಗಿ ಕೇಳ್ತಿದ್ರಲ್ವಾ ಬಿಂದು? ನಾನು ನೀನು ಪಕ್ಕದ ಮನೆಯಲ್ಲಿದ್ರೆ ಕೇಳ್ಬೋದು ಕಣೋ, ದೂರ ದೂರ ಎಲ್ಲ ಇದ್ರೆ ಹೇಗೆ ಕೇಳ್ತಾರೆ? ಅದಕ್ಕೂತ್ರ ನಾನು ಹೇಳ್ತೇನೆ. ಎಲ್ಲವನ್ನು ವಿವರಿಸ್ತಾ ಹೇಳ್ತಾ ಬಂದರೆ ಮನುಷ್ಯ ಒಬ್ಬ ಸಂಘಜೀವಿ. ಕಮ್ಯುನಿಕೇಷನ್ ಅಂತ ಹೇಳೋದು ಈ ಮನುಷ್ಯನಿಗೆ ತುಂಬ ಮುಖ್ಯ. ಅವನ ಭಾವನೆಗಳು, ಅವನ ಸೂಚನೆಗಳು, ಅವನಲ್ಲಿರುವ ವಿಚಾರ ಇನ್ನೊಬ್ಬನಿಗೆ ತಿಳಿಸಬೇಕಾದ್ರೆ ಅವನು ಮುಖ್ಯವಾಗಿ ಈ ಕಮ್ಯುನಿಕೇಷನನ್ನೇ ಬಳಸ್ತಾನೆ. ಹಾಗಂದರೆ ಈ ಕಮ್ಯುನಿಕೇಷನ್ ಹೇಗೆ ಡೆವಲಪ್ ಆಯಿತು, ಹೇಗೆ ಅಭಿವೃದ್ಧಿ ಹೊಂದಿತು ಅನ್ನುವ ಕುತೂಹಲ ಎಲ್ಲರಲ್ಲಿ ಇರುತ್ತದೆ. ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರೇ ನಮ್ಮ ಇಂಜಿನಿಯರ್ಸ್. ಪುರಾಣಗಳಲ್ಲಿ ಪಾರಿವಾಳದ ಕಾಲಿಗೆ ಒಂದು ಪತ್ರವನ್ನು ಕಟ್ಟಿ ಅದನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳುಹಿಸುವ ಮೂಲಕ ಸಂದೇಶವನ್ನು ಅದರೊಂದಿಗೆ ಕಳುಹಿಸುತ್ತಿದ್ದರು. ಪಾರಿವಾಳಗಳ ಕಾಲಿಗೆ ಕಟ್ಟೋದು ಅಂದ್ರೆ ಅದಷ್ಟು ಸರಿ ಹೋಗೋದಿಲ್ಲ ಅಲ್ವಾ? ಅವು ಕಟ್ಟಿದ ಮೆಸೇಜ್ಗಳು ಅವ್ರಿಗೆ ತಲುಪುತ್ತೆ ಅಂತ ನಮ್ಗೇನು ಗ್ಯಾರಂಟಿ ಇತ್ತು? ಇದು ಸತ್ಯ ಆಗಿರ್ಬೋದು ಅಂತ ನೀನ್ ನಂಬ್ತೀಯಾ? ಅದು ಸತ್ಯವೋ ಸುಳ್ಳ ಅಂತ ನಂಗೂ ಗೊತ್ತಿಲ್ಲ, ನಾನು ಹೇಳ್ತಿದ್ದೇನೆ ಅಷ್ಟೇ. ಆದ್ರೆ ಇದರ ನಂತರ ಚಾಲ್ತಿಗೆ ಬಂದದ್ದೇ ಪೋಸ್ಟ್ ಕಾರ್ಡ್ಸ್. ಪೋಸ್ಟ್ ಕಾರ್ಡ್ ಅನ್ನು ಒಬ್ಬ ಮನುಷ್ಯ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಿಸ್ತಿದ್ದ. ಇದರಲ್ಲಿದ್ದ ದೋಷ ಏನು ಅಂತ ಹೇಳಿದ್ರೆ ಇದರಲ್ಲಿ ಹೆಚ್ಚಿನ ವಿಷಯವನ್ನು ನಮಗೆ ತಿಳಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ಜಾಗ, ಸ್ವಲ್ಪ ವಿಷಯವನ್ನು ಮಾತ್ರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಿಸಬಹುದಿತ್ತು. ಹಾಗಿದ್ರೆ ಜಾಸ್ತಿ ಇನ್ಫಾರ್ಮೇಶನ್ ಕಳಿಸ್ಬೇಕು ಅಂದ್ರೆ ಏನ್ ಮಾಡ್ತಿದ್ರು? ಅದಕ್ಕೋಸ್ಕರನೇ ಇನ್ಲ್ಯಾಂಡ್ ಲೆಟರ್ ಅನ್ನು ಚಾಲ್ತಿಗೆ ತಂದ್ರು. ಇದರಲ್ಲೂ ತುಂಬಾ ವಿಷಯ ಬರಿಬಹುದಿತ್ತು, ಆದ್ರೆ ಪೋಸ್ಟ್ ಕಾರ್ಡ್ನಲ್ಲಿ ಇದ್ದದ್ದೇ ದೋಷಗಳು. ವಿಷಯ ತಲುಪಿಸ್ಲಿಕ್ಕೆ ವಿಳಂಬ ಆಗ್ತಿತ್ತು, ಮತ್ತೆ ವಿಷಯ ತಲುಪಿದೆಯೋ ಇಲ್ಲೋ ಅಂತ ಖಾತ್ರಿಪಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದಕ್ಕೋಸ್ಕರ ಇನ್ಲ್ಯಾಂಡ್ ಲೆಟರ್ನ ನಂತರ ಸಂವಹನ ಸಾಧನವಾಗಿ ಬಂದಿದ್ದೇ ಟೆಲಿಗ್ರಾಮ್ ಮತ್ತೆ ಮೋರ್ಸ್ ಕೋಡ್. ಪ್ರತೀಕ್, ಟೆಲಿಗ್ರಾಮ್ ಅಂದ್ರೆ ನಾವೀಗ ಮೂವೀಸ್ ಎಲ್ಲ ಡೌನ್ಲೋಡ್ ಮಾಡ್ತೀವಲ್ಲ, ಆ ಆಪ್ ಬಗ್ಗೆ ಹೇಳ್ತಿದ್ಯಾ? ಟೆಲಿಗ್ರಾಮ್ ಅಂತ ಹೇಳಿದ್ರೆ ನಾವೀಗ ಏನ್ ಮೊಬೈಲ್ ಫೋನ್ಸ್ ಯೂಸ್ ಮಾಡ್ತೇವಲ್ಲ, ಅದರ ಒಂದು 4 ಹೆಜ್ಜೆ ಹಿಂದಿನ ಸಂವಹನ ಸಾಧನ. ಮೋರ್ಸ್ ಕೋಡ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರಬಹುದು, ನೀವು ಕೇಳಿರ್ತೀರ. ಇದರಲ್ಲಿ ಬಿಂದು ಮತ್ತೆ ಗೆರೆಯ ಮೂಲಕ ಸಂಪರ್ಕವನ್ನು ಸಾಧಿಸಲಾಗ್ತಿತ್ತು. ಇದರಲ್ಲಿ ಒಬ್ಬ ಕೋಡರ್ ಇರ್ತಿದ್ದ, ಇನ್ನೊಬ್ಬ ಡಿ ಕೋಡರ್ ಇರ್ತಿದ್ದ. ಇವರ ಮಧ್ಯೆ ವಿಚಾರ ವಿನಿಮಯವು ಬಿಂದು ಮತ್ತು ಗೆರೆಯ ಮೂಲಕ ನಡೆಯುತ್ತಿತ್ತು. ಹಾಗಿದ್ರೆ ಹಿಂದಿನ ಕಾಲದಲ್ಲಿ ಸೀಕ್ರೆಟ್ ಮೆಸೇಜಸ್ ನ ವಿನಿಮಯ ಮಾಡ್ಕೊಳ್ಳಕ್ಕೆ ಇದನ್ನೇ ಉಪಯೋಗಿಸ್ತಿದ್ರು ಅಲ್ವಾ? ಹೌದು, ಯುದ್ಧದ ಸಮಯದಲ್ಲೂ ಕೂಡ ಸೈನಿಕರು ತಮ್ಮ ಸಂದೇಶವನ್ನು ಒಂದು ಕ್ಯಾಂಪ್ ನಿಂದ ಇನ್ನೊಂದು ಕ್ಯಾಂಪ್ಗೆ ರವಾನಿಸಲು ಈ ಮೋರ್ಸ್ ಕೋಡ್ ಅನ್ನೇ ಉಪಯೋಗಿಸ್ತಿದ್ರು. ಇದು ಒಂಥರ ಪಭಾಷೆ ಮತ್ತೆ ಸಭಾಷೆ ತರ ಆಯ್ತಲ್ವಾ ಪ್ರತೀಕ್? ಹೌದು, ಕೋಡಿಂಗ್ ಅಂಡ್ ಡಿ ಕೋಡಿಂಗ್. ಈ ಟೆಲಿಗ್ರಾಮ್ ಮೋರ್ಸ್ ಕೋಡ್ ನಂತರ ಬಂದದ್ದೇ ನಮ್ಮ ಟೆಲಿಫೋನ್ಸ್ ಮತ್ತೆ ಮೊಬೈಲ್ ಫೋನ್ಸ್. ಇದರಲ್ಲಿ ಈಗಾಗಲೇ ನಿಮಗೆ ತಿಳಿದಿದೆ ನಾವು ಹೇಗೆ ಸಂಪರ್ಕ ಸಾಧಿಸ್ತೇವೆ ಅಂತ. ಇಂಟರ್ನೆಟ್ಗಳ ಮೂಲಕ, ಇಮೇಲ್ಗಳ ಮೂಲಕ ಸಂದೇಶ ರವಾನೆಯು ನಡೆಯುತ್ತದೆ. ಇದರಲ್ಲಿರುವ ಮುಖ್ಯ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನೀವು ಕಳಿಸಿರುವ ಸಂದೇಶ, ನೀವು ಕಳಿಸಿರುವ ಭಾವನೆಗಳು ಇನ್ನೊಬ್ಬನಿಗೆ ತಲುಪಿದೆಯೋ ಇಲ್ಲವೋ ಎಂದು ಖಾತ್ರಿಪಡಿಸಬಹುದು, ಮತ್ತು ಯಾವುದೇ ವಿಳಂಬವಿಲ್ಲದೆ ಸಂದೇಶವನ್ನು ಸುಲಭವಾಗಿ ಈ ಮಾಧ್ಯಮದ ಮೂಲಕ ಕಳಿಸಬಹುದಾಗಿದೆ. ಕಮ್ಯುನಿಕೇಶನ್ ಬಗ್ಗೆ ಈಗ ನಾವು ತಿಳ್ಕೊಂಡಾಯ್ತು. ಕಮ್ಯುನಿಕೇಶನ್ ನಮ್ ಒಬ್ಬರಿಂದ ಇನ್ನೊಬ್ಬರಿಗೆ ಏನನ್ನಾದ್ರೂ ಮೆಸೇಜಸ್ ಅಥವಾ ಯಾವುದೇ ಸಂದೇಶ ಅಥವಾ ಯಾವುದೇ ವಿಷಯಗಳನ್ನ ರವಾನಿಸಕ್ಕೆ ಉಪಯೋಗ ಆಗ್ತಾ ಇತ್ತು. ಅದರ ಜೊತೆಗೆ ಎಷ್ಟೋ ವಿಷಯಗಳು ಒಬ್ಬರಿಂದ ಒಬ್ಬರಿಗೆ ತಲುಪಬೇಕಿರುತ್ತೆ. ಈಗ ನಾನು ನನ್ನ ವೈಯಕ್ತಿಕ ವಿಷಯವನ್ನ ಹಂಚ್ಕೊಳ್ಳೋದು ಅಷ್ಟೇ ಅಲ್ಲ, ನಮ್ಮ ಸಮಾಜದಲ್ಲಿ ಯಾವ್ದಾದ್ರು ಒಳ್ಳೆ ಕೆಲಸ ಆಗ್ತಿದೆ, ಯಾವ್ದಾದ್ರು ಒಂದು ಪ್ರಸಿದ್ಧಿ ಆಗುವಂತಹ ಏನೋ ಒಂದು ಕೆಲಸ ಆಗಿದೆ ಅಂತ ಅಂದ್ರೆ ಅದನ್ನ ಇನ್ನೊಬ್ರಿಗೆ ತಿಳಿಸೋದು ಕೂಡ ಅಷ್ಟೇ ಮುಖ್ಯ. ಇದರಲ್ಲಿ ಒಂದು ವಿಷಯ ಏನ್ ಬರುತ್ತೆ ಅಂದ್ರೆ, ಈಗ ಶಿಲ್ಪಕಲೆಗಳನ್ನ ತಗೊಳ್ಳೋಣ. ನಾವು ಹಾಸನದವರಾಗಿರೋದ್ರಿಂದ ಹಾಸನದ ಆಸುಪಾಸೆ ನೋಡಿದ್ರೆ ಬೇಲೂರು ಹಳೇಬೀಡು ಎಷ್ಟು ಸುಂದರವಾಗಿದೆ. ಅವು ಹೊಯ್ಸಳೇಶ್ವರ ಅಥವಾ ಚನ್ನಕೇಶವ ದೇವಾಲಯಗಳು ಅಂತ ನೆನೆಸ್ಕೊಳ್ಳೋದಕ್ಕಿಂತ ಅಲ್ಲಿರುವ ಶಿಲ್ಪಕಲೆಗಳು, ಅಲ್ಲಿರುವ ಕೆತ್ತನೆಗಳು, ಅಲ್ಲಾಗಿರುವಂತಹ ಕಲಾಕೃತಿಗಳು, ಇದನ್ನ ಜಾಸ್ತಿ ಜನ ಹೆಚ್ಚು ಕೊಂಡಾಡ್ತಾರೆ. ಪ್ರಪಂಚದಾದ್ಯಂತ ನೋಡಿದ್ರೆ ಈ 7 wonders ಆಫ್ ದ ವರ್ಲ್ಡ್ ಏನ್ ಹೇಳ್ತೀವಿ ಅದು ಕೂಡ ಅಷ್ಟೇ ಅದ್ಭುತವಾಗಿದೆ. ಐಫಿಲ್ ಟವರ್ನ ತಗೋಬಹುದು ನಾವು. ಈ ತರ ಆವಿಷ್ಕಾರಗಳಲ್ಲಿ ಇಂಜಿನಿಯರ್ಗಳ ಕೆಲಸ ತುಂಬಾ ಪ್ರಾಮುಖ್ಯತೆಯನ್ನ ಹೊಂದುತ್ತೆ. ಹೌದು ಬಿಂದು, ಆಗಿನ ಜನರಲ್ಲಿ ಇಂಜಿನಿಯರಿಂಗ್ ಡಿಗ್ರಿ ಇಲ್ಲದೆ ಇದ್ರು ಕೂಡ ಆ ಇಂಜಿನಿಯರಿಂಗ್ ತತ್ವ ಇತ್ತು. ನಾವೀಗ KRS ನ ನೋಡಬಹುದು. KRS ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ಕಟ್ಟಲ್ಪಟ್ಟಿದ್ದು. KRS ಅಂತ ಬಂದಾಗ ಮಂಡ್ಯದವರು ಮೈಸೂರಿನವರು ಮಾತ್ರ ಅಲ್ಲ, ಇಡೀ ಭಾರತ ದೇಶ ಹೆಮ್ಮೆ ಪಡುವಂತಹ ವಿಷಯ ಅದು. KRS ಅನ್ನೋದು ಎಷ್ಟು ದೊಡ್ಡ ಅಣೆಕಟ್ಟು, ಅಲ್ಲಿನ ಇಂಜಿನಿಯರ್ನ ಕೆಲಸ ಎಂಥದ್ದು, ಎಷ್ಟು ಪರಿಶ್ರಮ ಪಟ್ಟು ಕಟ್ಟಿದ್ದಾರೆ, ಇದನ್ನೆಲ್ಲ ನೋಡುವಂತಹ ವಿಷಯಗಳು ಕೂಡ ತುಂಬಾ ಇದೆ. ಮೈಸೂರು ಅಂತ ಕೇಳ್ತಿದ್ದ ಹಾಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಂಸ್ಕೃತಿಕ ನಗರಿ, ದಸರಾ ಹಬ್ಬದ ವೈಭೋಗ, ಅದರ ಶ್ರೀಮಂತ ಪರಂಪರೆ, ಭವ್ಯವಾದ ಸ್ಮಾರಕಗಳು, ದೊಡ್ಡ ಕಟ್ಟಡಗಳು, ಹಾಗೆ ಒಂದು ಕ್ಷಣ ಕಣ್ಮುಂದೆ ಹೋಗ್ಬಿಡುತ್ತೆ ಅಲ್ವಾ. ಇಂತಹ ಭವ್ಯ ನಗರಿಯಲ್ಲಿ ಆಗಿರುವ ಇಂಜಿನಿಯರಿಂಗ್ ಕ್ಷೇತ್ರದ ಅದ್ಭುತಗಳು ಒಂದೇ ಎರಡೇ. ಅಂತಹ ಅದ್ಭುತಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಭಾರತರತ್ನ ಪುರಸ್ಕೃತ ಸರ್ ಎಂ ವಿಶ್ವೇಶ್ವರಯ್ಯನವರು. ಮೈಸೂರು ಮತ್ತು ಮಂಡ್ಯ ಪ್ರಾಂತ್ಯಗಳು ಆಗ ಬಹಳವೇ ಬರಡು ಭೂಮಿಯಂತಾಗಿ ಎಷ್ಟೋ ಜನ ಬೇರೆ ಬೇರೆ ಜಾಗಗಳಿಗೆ ತಮ್ಮ ಜೀವನದ ಮೂಲಭೂತ ಸೌಕರ್ಯಕ್ಕೆ ವಲಸೆ ಹೋಗ್ತಿದ್ರಂತೆ. ಆಗ 1875 ಆಸುಪಾಸಿನಲ್ಲಾದ ಬರಗಾಲದಿಂದ ಬೆಂದು 5/1 ಜನಸಂಖ್ಯೆ ಕ್ಷೀಣಿಸೆ ಬಿಡ್ತಂತೆ. ನೀರಿನ ಅಭಾವದಿಂದಾಗಿ ರೈತರ ಶ್ರಮ ಎಲ್ಲ ವ್ಯರ್ಥವಾಗಿ ಫಸಲುಗಳು ಬರಲೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಕಾವೇರಿ ನದಿ ಎಲ್ಲರಿಗೂ ಜೀವಾಮೃತವಾಯಿತು. ಈಗ ನಾನು ಪ್ರಸ್ತಾಪಿಸುತ್ತಿರುವ ವಿಷಯ ಇಷ್ಟೊತ್ತಿಗೆ ನಿಮ್ಗೆ ಊಹೆಗೆ ಬಂದಿರಬಹುದು. KRS ಡ್ಯಾಮ್ ಬಗ್ಗೆ ತಾನೇ? ಖಂಡಿತ ಹೌದು. ಮುಖ್ಯ ಇಂಜಿನಿಯರ್ ಆದ SRMV ಅವರು ಹಣಕಾಸು ಸಚಿವಾಲಯದ ವಿರೋಧವನ್ನು ಸಹ ಎದುರಿಸಿ ಕನ್ನಂಬಾಡಿ ಗ್ರಾಮದ ಬಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಅಣಕಟ್ಟೆಯ ನೀಲಿ ನಕ್ಷೆಯನ್ನು ಮಂಡಿಸಿದರು. ಇಂತಹ ಪರಿಕಲ್ಪನೆಗೆ ನೀರೆರೆದವರೇ ನಾಲ್ವಡಿ ಕೃಷ್ಣರಾಜ ಒಡೆಯರು. ಕಾವೇರಿ ನದಿಗೆ ಅಡ್ಡಲಾಗಿ KRS ಅಣೆಕಟ್ಟನ್ನು ನಿರ್ಮಿಸಲಾಯಿತು. SRMV ಮತ್ತು ಎಲ್ಲಾ ಇಂಜಿನಿಯರ್ಗಳ ಸಾಧನೆಯು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಹಾಗೆಯೇ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ನಿರ್ವಹಣೆ, ಮೈಸೂರು ಸಾಬೂನು ಕಾರ್ಖಾನೆಯ ಸ್ಥಾಪನೆ, ಮೈಸೂರು ಬ್ಯಾಂಕ್ ಸ್ಥಾಪನೆ, ಇಂತಹ ಎಷ್ಟೋ ಎಷ್ಟೋ ಸಾಧನೆಯ ಗರಿಗಳನ್ನು SRMV ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ತಂತ್ರಜ್ಞಾನದ ವಲಯದಲ್ಲಿ ಹಲವಾರು ಮೈಲಿಗಲ್ಲುಗಳನ್ನು ದಾಟಿರುವ ಸಾಂಸ್ಕೃತಿಕ ನಗರಿ ಮೈಸೂರು ಸಹ ಒಂದು ನೀಲನಕ್ಷೆಯಿಂದ ನಿರ್ಮಾಣಗೊಂಡಿರುವಂತಹ ನಗರಿ ಎನ್ನುವುದು ಅವತ್ತಿನ ಇಂಜಿನಿಯರ್ಗಳ ಪ್ರತಿಭೆಯ ಪ್ರತೀಕವೇ ಸರಿ. ಅಂದ್ರೆ ನೀನ್ ಇವಾಗ ಹೇಳ್ತಿರೋದು, ಇವಾಗಿರುವಂತಹ ಅಷ್ಟು ಪ್ರಸಿದ್ಧಿ ಮತ್ತು ಸುಂದರವಾದ ಮಹಾ ಮೈಸೂರು ನಗರ ಒಂದು ಚಿಕ್ಕ ನೀಲನಕ್ಷೆಯಿಂದ ಕಟ್ಟಿದ್ದು ಅಂತನಾ? ಖಂಡಿತ ಹೌದು ಬಿಂದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಇವಾಗ ನನ್ಗೆ ನಿನ್ ತರ ಒಬ್ಬ ಒಳ್ಳೆ ಗೆಳತಿ ಇರೋದ್ರಿಂದ ಸಿಗ್ತಾ ಇದೆ. ಇವಾಗಂತೂ ನಮ್ ಬೆರಳ್ ತುದಿಯಲ್ಲೇ ನಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗತ್ತೆ. ಈಗಿನ ಕಾಲದಲ್ಲಿ ಇಂಟರ್ನೆಟ್, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಏನೆಲ್ಲ ಇಲ್ಲ, ಯಾವ ಜಾಲತಾಣಗಳಲ್ಲಿ ಬೇಕಾದ್ರೂ ನಾವು ನಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕು ಅದನ್ನೆಲ್ಲ ತಿಳ್ಕೊಬಹುದು. ಈ ಜಾಲತಾಣಗಳು ಹೇಗ್ ಬಂದ್ವು ಇದನ್ನೆಲ್ಲ ತಿಳ್ಕೊಳ್ಳೋಣವಾ? ಆಯ್ತು ಬಿಂದು, ತಿಳ್ಕೊಳ್ಳೋಣ. ನಾವು ದಿನನಿತ್ಯ ಯೂಸ್ ಮಾಡೋ ಒಂದಲ್ಲ ಒಂದು ವಸ್ತು ಇಂಜಿನಿಯರ್ ಅವರ ಕೊಡುಗೆಗಳೇ. ನಾವು ಅತಿ ಹೆಚ್ಚು ಉಪಯೋಗಿಸೋ ಮೊಬೈಲ್ ಫೋನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಬ್ಯಾಟ್ರಿ, ಎಲೆಕ್ಟ್ರಿಕ್ ಬಲ್ಬ್, ಕ್ಯಾಮ್ರಾ ಎಲ್ಲ ಕೂಡ ಇಂಜಿನಿಯರ್ ಅವರ ಕೊಡುಗೆಗಳೇ. ಅದರಿಂದಾಗಿ ಇಂದು ಜಗತ್ತು ಬೆಳಕಿನತ್ತ ಸಾಗ್ತಿದೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಈಗ ಅಂತಹ ಕೆಲವು ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. CV ರಾಮನ್ ಅವರ ರಾಮನ್ ಎಫೆಕ್ಟ್ ಬಗ್ಗೆ ನೀವೆಲ್ಲರೂ ಕೇಳೇ ಇರ್ತೀರ. ಅವರ ಆಗಿನ ಸಂಶೋಧನೆ ಇವತ್ತು ಕಂಪ್ಯೂಟರ್ ತಂತ್ರಜ್ಞಾನ ಬೆಳವಣಿಗೆಗೆ ತುಂಬ ಸಹಾಯ ಮಾಡ್ತಾ ಇದೆ. ಫಾದರ್ ಆಫ್ ರೇಡಿಯೋ ಸೈನ್ಸ್ ಅಂತ ಬಿರುದು ಪಡೆದಿರೋ ಜಗದೀಶ್ ಚಂದ್ರ ಬೋಸ್ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಎಲ್ಲ ಭಾಗದಲ್ಲೂ, ಅಂದರೆ ಫಿಸಿಕ್ಸ್, ಬಯೋಫಿಸಿಕ್ಸ್, ಬಯೋಲಜಿ, ಬಾಟ್ನಿ ಎಲ್ಲದರಲ್ಲೂ ಛಾಪು ಮೂಡಿಸಿದ್ದಾರೆ. ಹಾಗೆ ಭಾರತದ ಉಪಖಂಡದಲ್ಲಿ ಪೇಟೆಂಟ್ ತೆಗೆದುಕೊಂಡ ಮೊದಲನೇ ವ್ಯಕ್ತಿ ಮತ್ತು ಪ್ರಯೋಗ ವಿಜ್ಞಾನಕ್ಕೆ ಅಂದರೆ ಲ್ಯಾಬೊರೇಟರಿಗಳಿಗೆ ಅಡಿಪಾಯ ಹಾಕಿರುವ ಕೀರ್ತಿ ಇವರಿಗೆ ಸಲ್ಲುತ್ತೆ. ಭಾರತದ ಕ್ಷಿಪಣಿ ಮನುಷ್ಯ ಅಂತ ಯಾರನ್ನ ಕರೀತಾರೆ ಗೊತ್ತಾ? ಹಾ ಚಂದನ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಭಾರತದ ಕ್ಷಿಪಣಿ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳ ಅಭಿವೃದ್ಧಿ ಜೊತೆ ಜೊತೆಗೆ ಮಿಸೈಲ್ಸ್ ಪ್ರಾಜೆಕ್ಟ್ಗಳಾದ SLV, DRDO ಮತ್ತು ಹಲವು ನ್ಯೂಕ್ಲಿಯರ್ ಟೆಸ್ಟ್ಗಳ ಮೂಲಕ ಭಾರತದ ಗರಿಮೆಯನ್ನು ಹೆಚ್ಚಿಸಿದ ಇಂಜಿನಿಯರ್ ಎಂದರೆ ಅದು ಕಲಾಂ. ಈಗೆಂತೂ ಕರೆಂಟ್ ಸ್ವಲ್ಪ ಹೊತ್ತಿಲ್ಲ ಅಂದರೆ ಯಾರು ಸುಮ್ಮನೆ ಇರೋದೇ ಇಲ್ಲ. ಅದಕ್ಕೆ ಅಂತಲೇ UPS ಎಲ್ಲ ಇಟ್ಕೊಂಡಿರ್ತಾರೆ. ಆ ಕರೆಂಟ್ ಕಂಡಿಡ್ದಿದ್ದ ಇಂಜಿನಿಯರ್ ಯಾರು ಅಂತ ಗೊತ್ತಿರುತ್ತಾ? ಹೌದು, ಕರೆಂಟ್ ಇಲ್ಲ ಅಂದರೆ ಇವಾಗಂತೂ ತುಂಬ ಕಷ್ಟ ಆಗತ್ತೆ. ಒಂದು ಉದಾಹರಣೆ ಕೊಡ್ತೀನಿ ನೋಡು. ನಾವೆಲ್ಲ ಹಾಸ್ಟೆಲಲ್ಲಿ ಓದ್ತಾ ಇರ್ತೀವಿ, ಮನೆಗೆ ಹೋಗ್ತೀವಿ, ಕರೆಂಟ್ ಇರಲ್ಲ. ಅಮ್ಮ ಹೇಳ್ತಾರೆ ಹಾಸ್ಟೆಲಲ್ಲಿ ಸುಮ್ಮನೆ ಕೂತಿರ್ತೀಯ, ಬಾ ಕಾರ ರೂಪ್ ಕೊಡು ಅಂತ. ಅವಾಗ ಅನ್ಸುತ್ತೆ ಅಯ್ಯೋ ಕರೆಂಟ್ ಯಾಕಪ್ಪ ಹೋಯ್ತು ಅಂತ. ಅದಕ್ಕೆ ಅಂತಾನೆ ಈಗ UPS ಎಲ್ಲ ತಗೊಂಡಿಟ್ಕೊಂಡಿದ್ದಾರೆ. ಆ UPS ಅನ್ನ ಕಂಡಿದ್ದು ಕೂಡ ಒಬ್ಬ ಇಂಜಿನಿಯರೇ, ಗೂಗಲ್ನ CEO ಸುಂದರ್ ಪಿಚೈ ಆಗಿರ್ಬೋದು, ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಶ್ರೀಧರನ್ ಆಗಿರ್ಬೋದು, ಮೈಕ್ರೋಸಾಫ್ಟ್ನ CEO ಸತ್ಯ ನಡೆಲ್ಲ ಆಗಿರ್ಬೋದು, ಫಾದರ್ ಆಫ್ ಫ್ಲೂಯಿಡ್ ಡೈನಾಮಿಕ್ಸ್ ಸತೀಶ್ ಧವನ್ ಆಗಿರ್ಬೋದು. ಹಾಗೆ ಇವರ ಜೊತೆಯಲ್ಲಿ ಸಮಾಜದ ಏಳಿಗೆಗಾಗಿ 60-65% ಲಾಭವನ್ನು ದಾನ ಮಾಡ್ತಿರೋ ರತನ್ ನಾವೆಲ್ ಟಾಟಾ ನಮ್ಮ ದೇಶದ ಹೆಮ್ಮೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಇವರ ಜೊತೆಗೆ ಇನ್ಫೋಸಿಸ್ ಫೌಂಡರ್ ಆದ ನಾರಾಯಣ್ ಮೂರ್ತಿ, ಸುಧಾಮೂರ್ತಿ ಇವರೆಲ್ಲರೂ ಇಂಜಿನಿಯರ್ ಆಗಿ ಕೊಟ್ಟಿರೋ ಕೊಡುಗೆಗಳು ಅಪಾರ. ಬದಲಾವಣೆ ಜಗದ ನಿಯಮ ಅಂತಾರಲ್ಲ, ಹಾಗೆ ಕಮ್ಯುನಿಕೇಷನ್ ಕಾಲದಿಂದ ಕಾಲಕ್ಕೆ ಹೊಸ ರೂಪ ತಾಳ್ತಾ ಹೋಯ್ತು. ಅದಕ್ಕೆ ತಕ್ಕಂಗೆ ಮೊಬೈಲ್ ನೆಟ್ವರ್ಕ್ ಕೂಡ ಬದಲಾಯ್ತಾ ಹೋಯ್ತು. ಮೊದಲಿಗೆ 1979 ಶುರುವಾದ 1G ಡೇಟಾ ಹೇಗಿತ್ತು ಅಂತಂದ್ರೆ, ಎಲ್ಲಿ ಮೊಬೈಲ್ ಟವರ್ ಇರ್ತಿತ್ತೋ ಅಲ್ಲಿ ಮಾತ್ರ ನೆಟ್ವರ್ಕ್ ಸೀಮಿತವಾಗಿತ್ತು, ಮತ್ತೆ ಅದರಿಂದ ಅಷ್ಟೊಂದು ಕವರೇಜ್ ಕೂಡ ಸಿಗ್ತಾ ಇರಲಿಲ್ಲ. ಹೌದು, ನಾನು ನೆಟ್ವರ್ಕ್ಗೋಸ್ಕರ ಎಷ್ಟೋ ಗುಡ್ಡೆ ಅಲ್ದಿದ್ದೇನೆ. ಅದಕ್ಕಾಗಿನೇ 1991 2G ಡಿಜಿಟಲ್ ತಂತ್ರಜ್ಞಾನ ನಂತರ ನಿಜವಾದ ಮಾಹಿತಿ ಸಾಧನವಾಗಿ ಅಂತಂದ್ರೆ 3G ಡೇಟಾ ಬಂದಾದ್ಮೇಲೆ ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಇಮೇಜ್ ಅಪ್ಲಿಕೇಶನ್ ಎಲ್ಲ ಕೂಡ ಸ್ಟಾರ್ಟ್ ಆಯಿತು. 3G ಡೇಟಾ ಬಂದ್ಮೇಲಿಂದ ಅಂತೂ ವಿಡಿಯೋ ಕಾಲ್ ಮಾಡೋಕ್ಕೂ ಕೂಡ ಚಾನ್ಸ್ ಸಿಕ್ತು. ಇದೇ ಟೈಮಲ್ಲೇ ನೋಡಿ ಸೆಲ್ಫಿ ಕ್ಯಾಮ್ರಾ ಎಲ್ಲ ಬರಕ್ಕೆ ಶುರುವಾಗಿದ್ದು. ಸೆಲ್ಫಿ ಕ್ಯಾಮ್ರಾ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ ಆದ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಬಂದಿದ್ದು ಇದೇ ಸಮಯದಲ್ಲಿ. ಎಷ್ಟೇ ಆದರೂ ನಾವು ಈಗಿನ ಕಾಲದ ಜನ ನೋಡಿ, ಮೆಸೇಜ್ ಕಳಿಸುವಾಗ ಸ್ವಲ್ಪ ಲೇಟ್ ಆದರೆ ಸಾಕು ನೆಟ್ವರ್ಕ್ ಇಲ್ಲ ಅಂತೆಲ್ಲ ಅಂದ್ಕೊಂಡು ಕೂರ್ತೀವಿ. ಅದಕ್ಕೆ ಅಂತಲೇ 2008 4G ಟೆಕ್ನಾಲಜಿ, ಇದು ಹೊಸ ಗುಣಮಟ್ಟದ ಜೊತೆಗೆ ಫಾಸ್ಟಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಸಹಾಯ ಆಯಿತು. ಜೊತೆ ಜೊತೆಯಲ್ಲಿ HD ಗುಣಮಟ್ಟದ ಚಲನಚಿತ್ರ, ಕ್ರೀಡೆ ನೋಡೋದಕ್ಕೆ ಎಲ್ಲ ಕೂಡ ಸಹಾಯ ಮಾಡ್ತು. ಹೊಸ ಹೊಸ ಆವಿಷ್ಕಾರಗಳನ್ನು ಹೇಗೆ ಮಾಡೋದು, ಇರೋ ಟೆಕ್ನಾಲಜಿಯಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಿದರೆ ಎಲ್ರಿಗೂ ಸಹಾಯ ಆಗುತ್ತೆ ಅಂತ ಯೋಚನೆ ಮಾಡೋ ಇಂಜಿನಿಯರ್ಗಳು 2019 5G ಟೆಕ್ನಾಲಜಿನ ಬೆಳಕಿಗೆ ತರ್ತಾರೆ. 5G ಹೇಗಪ್ಪ ಅಂತಂದರೆ 4G 10 ವೇಗವಾಗಿ ಮತ್ತು ಕಮ್ಮಿ ಲೇಟೆನ್ಸಿ ಇರೋ ಲಕ್ಷಾಂತರ IoT ಸಾಧನಗಳ ಮಧ್ಯೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸರ್ ಥಾಮಸ್ ಸ್ಟ್ರೇಟ್ಗೋಲ್ಡ್ ಹೇಳಿರೋ ಹಾಗೆ, ಇಂಜಿನಿಯರ್ ಇಸ್ ಅ ಆರ್ಟ್ ಆಫ್ ಡೈರೆಕ್ಟಿಂಗ್ ದ ಗ್ರೇಟ್ ಸೋರ್ಸ್ ಆಫ್ ಪವರ್ ಇನ್ ನೇಚರ್ ಫಾರ್ ದ ಯೂಸ್ ಆ್ಯಂಡ್ ಕನ್ವೀನಿಯನ್ಸ್ ಆಫ್ ಮ್ಯಾನ್. ಅಂತಂದರೆ ಇಂಜಿನಿಯರಿಂಗ್ ಅನ್ನೋದು ಮನುಷ್ಯನ ಬಳಕೆ ಮತ್ತು ಅನುಕೂಲಕ್ಕಾಗಿ ಪ್ರಕೃತಿಯಲ್ಲಿನ ಶಕ್ತಿಯನ್ನು ಮಹಾನ್ ಮೂಲಗಳಾಗಿ ನಿರ್ದೇಶಿಸುವ ಒಂದು ಕಲೆ ಅಂತ. ಹೌದು ಚಂದನ, ಈಗಿನ ಟನಲ್ಸ್ ಎಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ಟನಲ್ಸ್ ಮಾತ್ರ ಅಲ್ಲ, ಬ್ರಿಡ್ಜಸ್ ಆಗಿರ್ಬೋದು, ನಮ್ಮ ರೋಡ್ಗಳಾಗಿರ್ಬೋದು, ಹೈವೇ ಆಗಿರ್ಬೋದು, ಇದೆಲ್ಲ ನೋಡಿದ್ರೆ ನಮ್ಮ ಇಂಜಿನಿಯರಿಂಗ್ ಕಲೆಗಳನ್ನ ಇಂಜಿನಿಯರ್ಗಳು ಎಷ್ಟು ಚೆನ್ನಾಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಅನ್ನೋದನ್ನ ನಾವು ನೋಡಬಹುದು. ಇಂಜಿನಿಯರ್ ಯಾವಾಗಲೂ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ, ಸಮೃದ್ಧಿಗೋಸ್ಕರ, ಸುರಕ್ಷತೆಗಾಗಿ ಮತ್ತು ರಕ್ಷಣೆಗಾಗಿ ಅವರು ಕೆಲಸ ಮಾಡ್ತಾರೆ. ಅಂಥ ಇಂಜಿನಿಯರ್ಗಳಿಗೆ ಮತ್ತು ಜನಸಾಮಾನ್ಯರ ಏಳಿಗೆಗೋಸ್ಕರ ನಮ್ಮ ದೇಶದಲ್ಲೇ ತಯಾರಾಗೋ ಉತ್ಪನ್ನಗಳಿಗೆ ಅಭಿವೃದ್ಧಿ ಮಾಡೋದಕ್ಕೆ, ಹೊಸ ಹೊಸ ಉತ್ಪನ್ನಗಳ ತಯಾರಿಕೆ ಮಾಡೋದಕ್ಕೆ, ಕಂಪನಿಗಳನ್ನು ಎನ್ಕರೇಜ್ ಮಾಡ್ತಾ ಹೊಸ ಕಂಪನಿಗಳನ್ನು ಶುರು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಈ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್. ಇದರಿಂದ ಆಗಿರೋ ಬೆಳವಣಿಗೆಗಳನ್ನು ಮತ್ತೆ ಅದರಲ್ಲಿ ಇಂಜಿನಿಯರ್ಗಳ ಪಾತ್ರದ ಕುರಿತು ಅಸಲ್ ನೀನ್ ಹೇಳ್ತ್ಯಾ? ದೇಶದ ಆರ್ಥಿಕತೆ ಒಂದು ಮುಖ್ಯ ಅಂಶ ಅಲ್ವಾ? ಅದರ ಮೇಲೆ ಪರಿಣಾಮ ಬೀರುವ 25 ಕ್ಷೇತ್ರಗಳಲ್ಲಿ ಬದಲಾವಣೆ ತರಬೇಕು ಅಂತ ಉದ್ದೇಶನೇ ಡಿಜಿಟಲ್ ಇಂಡಿಯಾದ್ದು. ಉದ್ಯೋಗ ಅವಕಾಶ ಇದರಿಂದ ಹೆಚ್ಚುತ್ತದೆ ಅಲ್ವಾ? ಮತ್ತು ಕೌಶಲ್ಯ ಅಭಿವೃದ್ಧಿ ಆಗುವುದು ಕೂಡ ಡೌಟೇ ಇಲ್ಲ. ವಿದೇಶದಲ್ಲಿರುವ ಎಷ್ಟೋ ಹೂಡಿಕೆದಾರರ ಗಮನವನ್ನು ಸಹ ಸೆಳೆದಿದೆ ಇದು. ಅದಲ್ಲದೆ ಏಪ್ರಿಲ್ ಇಂದ ಜೂನ್ 2015 ಭಾರತದಲ್ಲಿ ತಯಾರಿಸಿದ 24.8% ಸ್ಮಾರ್ಟ್ಫೋನ್ಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಿದ್ವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳಿಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ತಮ್ಮದೇ ಆದ ಕಂಪನಿಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಹೊಸ ಆವಿಷ್ಕಾರಗಳನ್ನು ಮಾಡುತ್ತಿದ್ದಾರೆ. ಮೇಕ್ ಇನ್ ಇಂಡಿಯಾ ಯೋಜನೆ ದೇಶ ಮತ್ತು ವಿದೇಶಗಳ ಹೂಡಿಕೆದಾರರಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಬಾಗಿಲು ತೆರೆದಿದೆ. ಭಾರತವು ಈಗ ತನ್ನ ಆರ್ಥಿಕತೆಯನ್ನು ಟೆಕ್ನಾಲಜಿ ಉಪಯೋಗಿಸಿಕೊಂಡು ಬೆಳೆಯುತ್ತಿದೆ. ಆಟೋಮೊಬೈಲ್, ಜೈವಿಕ ತಂತ್ರಜ್ಞಾನ, ರಾಸಾಯನಿಕ, ಎಲೆಕ್ಟ್ರಾನಿಕ್ಸ್, ಆಹಾರ ಸಂಸ್ಕರಣೆ, ಮಾಹಿತಿ ತಂತ್ರಜ್ಞಾನ, ಚರ್ಮೋದ್ಯಮ, ಗಣಿಗಾರಿಕೆ, ಮಾಧ್ಯಮ ಮತ್ತು ಮನರಂಜನೆ, ತೈಲ ಮತ್ತು ಅನಿಲ, ರೈಲ್ವೆ, ಬಂದರುಗಳು ಮತ್ತು ಹಡಗು ಸಾಗಣೆ, ಜವಳಿ ಮತ್ತು ಉಡುಪುಗಳು, ಪ್ರವಾಸೋದ್ಯಮ, ಉಷ್ಣಶಕ್ತಿ, ವಿದ್ಯುತ್ ಯಂತ್ರಗಳು, ರಸ್ತೆ ಮತ್ತು ಹೆದ್ದಾರಿ, ವಿಮಾನ ಉದ್ಯಮ, ನಿರ್ಮಾಣ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಹೂಡಿಕೆ ತರಲಾಯಿತು. ನಾವೆಲ್ಲ ಈಗ ಹೊರಗೆ ಹೋದಾಗ ಕ್ಯಾಶ್ ತಗೊಂಡು ಹೋಗ್ತೀವಾ? ಇಲ್ಲ, ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡ್ತೀವಿ. ಬ್ಯಾಂಕ್ಗಳಲ್ಲಿ ಗಂಟೆಗಟ್ಟಲೆ ಕ್ಯೂ ನಿಲ್ಬೇಕಾಗಿತ್ತು. ಹೌದು, ಅದಕ್ಕೆ ಅಂತಾನೆ ಹಣ ವ್ಯವಹಾರ ಮತ್ತು ಬ್ಯಾಂಕ್ ವ್ಯವಹಾರದಲ್ಲಿ ವೈಜ್ಞಾನಿಕ ಬದಲಾವಣೆಗಳು ಮತ್ತು ಮುಂದುವರಿದ ತಂತ್ರಜ್ಞಾನಗಳು ಸ್ಥಾನ ಪಡೆದಿದೆ. ಇದರಿಂದಾಗಿ ದಿನದಿನ ವ್ಯವಹಾರಗಳು ಸುಲಭವಾಗುತ್ತಿದೆ. ಕೈ ಬೆರಳ ತುದಿಯಲ್ಲಿ ಎಲ್ಲ ಚಟುವಟಿಕೆಗಳು ನಡೆಯುತ್ತಿದೆ. UPI ತಂತ್ರಜ್ಞಾನದಿಂದ ಹಣಕಾಸು ವ್ಯವಹಾರ, ಬ್ಯಾಂಕ್ ಎಲ್ಲ ಸುಲಭವಾಗಿದೆ. ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ UPI ಸೌಲಭ್ಯವನ್ನು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಅಭಿವೃದ್ಧಿಸಿದೆ. ಸ್ಮಾರ್ಟ್ಫೋನ್ಗಳನ್ನು ಬಳಸಿ ಯಾವುದೇ ಎರಡು ಬ್ಯಾಂಕ್ ಖಾತೆಗಳ ನಡುವೆ ಹಣ ವರ್ಗಾವಣೆ ಮಾಡುವ ಒಂದು ಪಾವತಿ ವ್ಯವಸ್ಥೆ UPI ಆಗಿದೆ. ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಯಿಂದ UPI ಮೂಲಕ ಯಾವುದೇ ವ್ಯಾಪಾರಿಗಳಿಗೆ ಹಣವನ್ನು ನೇರವಾಗಿ ಪಾವತಿಸಬಹುದು. ಅದು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಇರಬಹುದು. ವ್ಯವಹರಿಸುವಾಗ ಕ್ರೆಡಿಟ್ ಕಾರ್ಡ್ ವಿವರ, IFSC ಕೋಡ್ ಅಥವಾ ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್ ಪಾಸ್ವರ್ಡ್ ಯಾವುದೂ ಬೇಕಾಗಲ್ಲ. UPI 24/7 ನಿರ್ವಹಿಸುತ್ತಿರುತ್ತದೆ. ಇ ಕಾಮರ್ಸ್ಗಳಿಂದ ಖರೀದಿಸಿದ ಸರಕು ಮನೆ ಬಾಗಿಲಿಗೆ ಬಂದಾಗ UPI ಆಪ್ ಮೂಲಕ ಹಣ ಪಾವತಿಸಬಹುದು. ಹೌದು, ಡಿಜಿಟಲ್ ಇಂಡಿಯಾ ಅಂತ ಹೇಳೋದು ಸೆಂಟ್ರಲ್ ಗೌರ್ಮೆಂಟ್ನ ತುಂಬ ದೊಡ್ಡ ಕನಸಾಗಿತ್ತು. ನಾಗರಿಕರಿಗೆ ಡಿಜಿಟಲ್ ಇಂಡಿಯಾದ ಯೋಜನೆಗಳು ತಲುಪಿಸಬೇಕು ಅಂತ ಹೇಳುವುದೇ ಸೆಂಟ್ರಲ್ ಗೌರ್ಮೆಂಟ್ನ ಮುಖ್ಯ ಉದ್ದೇಶ. ಇದೆಲ್ಲ ಸಾಧ್ಯವಾದ್ದು ಇಂಟರ್ನೆಟ್ನ ಮೂಲಕ. ಇದರಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂತ ಹೇಳಿದರೆ, ಆನ್ಲೈನ್ನ ಮೂಲಕ ನೇರವಾಗಿ ಸಂಬಂಧಪಟ್ಟ ಅರ್ಜಿಗಳು ಸರ್ಕಾರಕ್ಕೆ ತಲುಪುತ್ತದೆ. ಇಂತಹ ಸೌಲಭ್ಯದಿಂದ ಕೆಲಸದಲ್ಲಿ ಯಾವುದೇ ಡಿಲೇ ಆಗುವುದಿಲ್ಲ. ಫಲಾನುಭವಿಗಳು ವಿಧಿಸಿರುವ ಷರತ್ತನ್ನು ಪೂರ್ಣಗೊಳಿಸಿದಾಗ ಆಯಾ ವ್ಯಕ್ತಿಯ ಖಾತೆಗೆ ಯೋಜನೆಯ ಷರತ್ತಿನಂತೆ ಹಣವು ಜಮೆಯಾಗುತ್ತದೆ. ಇಷ್ಟೆಲ್ಲ ಕೆಲಸ ನಡೆಸಲು ಯಾರೇ ಆಗಲಿ ಕಚೇರಿ, ಸರ್ಕಾರಿ ಕಚೇರಿ, ಬ್ಯಾಂಕ್ ಅಲ್ಲಿ ಇಲ್ಲಿ ಎಂದು ಅಲೆಯುವ ಅವಶ್ಯಕತೆ ಇಲ್ಲ. ಕೂತಲ್ಲಿಯೇ ಬೆರಳಿನ ಅಂಚಿನಲ್ಲಿಯೇ ಕೆಲಸಗಳು ನಡೆದು ಹೋಗುತ್ತದೆ. ಭೂಮಿಯನ್ನು ಗ್ಲೋಬಲ್ ವಿಲೇಜ್ ಮಾಡಲು ಈ ಡಿಜಿಟಲ್ ಇಂಡಿಯಾ ತುಂಬ ಸಹಾಯಕವಾಗಿದೆ. ಸರ್ಕಾರದ ವಹಿವಾಟಿನಲ್ಲಿ ಪಾರದರ್ಶಕತೆ, ನಾಗರಿಕರು ಸರ್ಕಾರದ ವಹಿವಾಟನ್ನು ಹೆಚ್ಚಾಗಿ ನಂಬುವಂತೆ ಮಾಡಿದೆ. ಇಷ್ಟು ಹೊತ್ತು ನೀನು ಹೇಳಿದ್ದು ಡಿಜಿಟಲ್ ಇಂಡಿಯಾ ಬಗ್ಗೆ ಏನೋ ಸರಿ ಇತ್ತು ಪ್ರತೀಕ್. ಆದರೆ ಡಿಜಿಟಲ್ ಇಂಡಿಯಾದಲ್ಲಿ 12 ಸೆಕ್ಟರ್ ಏನೋ ಇದೆ ಅಲ್ವಾ? ಹಾ ಹೌದು, ಅದರಲ್ಲಿ ಡಿಜಿ ಲಾಕರ್ ಬಗ್ಗೆ ನಾನು ಹೇಳ್ತೀನಿ. ಪ್ರತಿ ಭಾರತೀಯ ನಾಗರಿಕ ಡಿಜಿ ಲಾಕರ್ ಸೌಲಭ್ಯವನ್ನು ಬಳಸ್ಕೊಳ್ಬಹುದು. ಏನಪ್ಪ ಡಿಜಿ ಲಾಕರ್ ಅಂದರೆ, ಇದೊಂದು ಕ್ಲೌಡ್ ಆಧಾರಿತ ಸೇವೆ ಆಗಿದೆ. ಇದರಲ್ಲಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಮಾರ್ಕ್ಸ್ ಕಾರ್ಡ್ಸ್ ಇರ್ಬೋದು ಅಥವಾ ಸರ್ಟಿಫಿಕೇಟ್ಗಳಿರ್ಬೋದು, ಎಲ್ಲದನ್ನೂ ಶೇಖರಿಸಿಡ್ಬೋದು. ಇದರಿಂದ ಈ ಡಾಕ್ಯುಮೆಂಟ್ಗಳನ್ನು ಪದೇ ಪದೇ ಪರಿಶೀಲಿಸುವ ಅಗತ್ಯ ಬರೋದೇ ಇಲ್ಲ. ಇದನ್ನು ಎಲೆಕ್ಟ್ರಾನಿಕ್ ವೆರಿಫಿಕೇಷನ್ ಅಂತೆ ಕೂಡ ಬಳಸ್ಕೋಬಹುದು. ಕೇಂದ್ರ ಸರ್ಕಾರ ಈ ರೀತಿಯ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿಟ್ಟುಕೊಳ್ಳಲು ಡಿಜಿ ಲಾಕರ್ ಅನ್ನ ಜನರಿಗೆ ಪರಿಚಯಿಸಿತು. ಇದೆಲ್ಲ ಸರಿ ಚಿನ್ಮಯಿ, ಆದರೆ ಇವಾಗ ನನ್ನ ಮಾರ್ಕ್ಸ್ ಕಾರ್ಡು, ಬ್ಯಾಂಕ್ ಇನ್ಫಾರ್ಮೇಷನ್ನು, ನನ್ನ ಪರ್ಸ್ನಲ್ ಏನೇ ಒಂದು ಡೇಟಾ ಇರ್ಬೋದು, ಅದನ್ನು ಡಿಜಿ ಲಾಕರಲ್ಲಿ ಇಡ್ತೀನಿ ಅಂತ ಅನ್ಕೊಳ್ಳೋಣ. ಅದು ಅಷ್ಟು ಸೇಫ್ ಅಂತ ನಾನು ಹೇಗೆ ನಂಬೋದು? ನಮ್ಮ ಬೆಲೆ ಬಾಳುವ ವಸ್ತುಗಳು, ದುಡ್ಡು, ಬಂಗಾರ ಮುಂತಾದ ಎಲ್ಲ ದಾಖಲೆ ಪತ್ರಗಳನ್ನು ಸಹ ಬ್ಯಾಂಕ್ ಲಾಕರ್ನಲ್ಲಿ ಸುರಕ್ಷಿತವಾಗಿಡೋ ಥರ ನಾವು ನಮ್ಮ ಈ ದಾಖಲೆ ಪತ್ರಗಳನ್ನು ಸಹ ಡಿಜಿ ಲಾಕರ್ನಲ್ಲಿ ಸುರಕ್ಷಿತವಾಗಿ ಇಡಬಹುದು. ಈಗೆಲ್ಲ ಡಿಜಿ ಲಾಕರ್ ಇದ್ದಾಗೇನೆ ನಮಗೆ ಯಾವುದೇ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ ಬಗ್ಗೆ ಮಾಹಿತಿ ಇರಬಹುದು ಅಥವಾ ಡ್ರೈವಿಂಗ್ ಲೈಸೆನ್ಸ್, ಯಾವುದೇ ಪ್ಯಾನ್ ಕಾರ್ಡ್ ನಂಬರ್ ಎಲ್ಲದನ್ನು ನಾವು ಡಿಜಿ ಲಾಕರ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳೋದ್ರಿಂದ ಎಲ್ಲೋ ತಕ್ಷಣಕ್ಕೆ ಬೇಕಾಗಬಹುದು, ಬ್ಯಾಂಕಲ್ಲೆಲ್ಲೋ ಬೇಕಾಗತ್ತೆ, ಆ ಥರದ್ದೆಲ್ಲ ಸಮಯದಲ್ಲಿ ತುಂಬ ಸಹಾಯ ಆಗುತ್ತೆ. ಇವಾಗ ಚಿನ್ಮಯಿ, ನೀನು ಹೇಳಿದ ಥರ ಮೊಬೈಲ್ನಲ್ಲೇ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಓಡಾಡಿದ್ರೆ ತುಂಬ ಉಪಯೋಗ ಅಂತ ನಾನು ಒಪ್ಕೊಳ್ತೀನಿ. ನಾರ್ಮಲ್ ಆಗಿ ನನ್ನ ಫೋನ್ನಲ್ಲಿ ಸ್ಕ್ಯಾನ್ ಮಾಡಿ ಕೂಡ ಇಟ್ಕೊಳ್ಬಹುದು, ಆ ಥರದ ಸೌಲಭ್ಯ ಕೂಡ ಇದೆ. ಈ ಡಿಜಿಟಲ್ ಲಾಕರ್ ಅದಕ್ಕಿಂತ ಸೇಫ್ ಅಂತ ನೀನು ಹೇಳ್ತಿದ್ಯಾ, ಈ ಡಿಜಿಟಲ್ ಲಾಕರ್ನ ನಾನು ಹೇಗೆ ಕ್ರಿಯೇಟ್ ಮಾಡೋದು ಅಥವಾ ಉಪಯೋಗಿಸೋದು, ಅದೆಲ್ಲ ಯಾವ ರೀತಿ ಆಗುತ್ತೆ? ಈ ಡಿಜಿ ಲಾಕರ್ನ ಬಳಸೋಕ್ಕೆ ಎಲ್ಲ ಬಳಕೆದಾರರು ಸಹ ಆಧಾರ್ ಕಾರ್ಡ್ ಹೊಂದಿರಬೇಕು. ಈ ಡಿಜಿ ಲಾಕರ್ನ ನಮ್ಮ ಫೋನ್ಗಳಲ್ಲಿ ಡೌನ್ಲೋಡ್ ಮಾಡೋದು ಸಹ ತುಂಬ ಸುಲಭ. ಪ್ಲೇಸ್ಟೋರ್ನಲ್ಲಿ ಇದು ಅವೈಲೇಬಲ್ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬಳಕೆದಾರರು ತಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಅದರಲ್ಲಿ ಎಂಟ್ರಿ ಮಾಡಿ ತಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ಅದರಲ್ಲಿ ಸೇವ್ ಮಾಡಿ ಇಟ್ಕೋಬಹುದು. ಈಗ MyGovernment.in ಬಗ್ಗೆ ನಾನು ಹೇಳ್ತೀನಿ. ಇದೊಂದು ಸರ್ಕಾರಿ ಸೇವೆ ನೀಡೋ ಒಂದು ವೆಬ್ ಪೋರ್ಟಲ್. ಇದರಲ್ಲಿ ಏನಪ್ಪಾ ಅಂತಂದರೆ ಜನಸಾಮಾನ್ಯರು ನೇರವಾಗಿ ಭಾಗಿಯಾಗ್ಬೋದು. ಇದರಲ್ಲಿ ಡಿಸ್ಕಸ್ ಟು ಡಿಸಿಮಿನೇಟ್ ಅನ್ನೋ ವಿಭಾಗಗಳನ್ನ ಮಾಡಿ ಇದರಲ್ಲಿ ನಾಗರಿಕರು ನೇರವಾಗಿ ಪಾಲ್ಗೊಳ್ಬಹುದು ಮತ್ತೆ ಅವರ ಅನಿಸಿಕೆಗಳನ್ನ ಮುಕ್ತವಾಗಿ ಅಲ್ಲಿ ಹೇಳ್ಕೊಳ್ಳೋದಿಕ್ಕೆ ಅವಕಾಶಗಳಿದೆ. ಇನ್ನು ಇಸೈನ್ ಫ್ರೇಮ್ವರ್ಕ್ಗೆ ಬಂದರೆ ಇದೊಂದು ಡಿಜಿಟಲ್ ಸಿಗ್ನೇಚರ್ ಮಾಡುವ ಒಂದು ವ್ಯವಸ್ಥೆ. ಇದರಲ್ಲಿ ಆಧಾರ್ ಬಳಸಿ ಯಾವುದೇ ಡಾಕ್ಯುಮೆಂಟ್ಗಳಿಗೆ ಎಲೆಕ್ಟ್ರಿಕ್ ಸಹಿ ಹಾಕ್ಬೋದು. ಇದರಿಂದ ವ್ಯಕ್ತಿ ನಿಗದಿತ ಸ್ಥಳದಲ್ಲಿ ಇಲ್ಲದೇ ಇದ್ದರೂ ಅವನ ಕೆಲಸವನ್ನು ಮಾಡಿ ಮುಗಿಸ್ಕೊಳ್ಬೋದು. ಇದರಿಂದ ಹಣ ಮತ್ತು ಸಮಯ ಎರಡೂ ಕೂಡ ಉಳಿತಾಯ ಆಗುತ್ತೆ. ಸ್ವಚ್ಛ ಭಾರತ್ ಮಿಷನ್ ಆ್ಯಪ್ಗೆ ಬಂದರೆ ಇದು ನಮ್ಮ ನೆರೆಹೊರೆಯವರನ್ನು, ನಮ್ಮ ರಾಜ್ಯದವರನ್ನು, ನಮ್ಮ ದೇಶವನ್ನು ಸ್ವಚ್ಛವಾಗಿಡಬೇಕು ಅನ್ನುವುದು ಕೇಂದ್ರ ಸರ್ಕಾರದ ಒಂದು ಸಂಕಲ್ಪ. ಇದರ ಕಾರ್ಯ ಸಾಧನೆಗೆ ಸ್ವಚ್ಛ ಭಾರತ್ ಮಿಷನ್ ಆ್ಯಪ್ ಅನ್ನು ಸೃಷ್ಟಿಸಲಾಗಿದೆ. ಇದರ ಮೂಲಕ ಕೆಲಸ ಆದುದರ ಬಗ್ಗೆ ಮತ್ತು ಉಳಿದ ಕೆಲಸ ಮಾಡುವ ಬಗ್ಗೆ ಮಾಹಿತಿ ಸಿಗುತ್ತದೆ. ಇದು ಅಂದುಕೊಂಡ ಕಾರ್ಯ ಸಾಧನೆಗೆ ಸಹಾಯ ಮಾಡುತ್ತದೆ. ಡಿಜಿಟಲ್ ಇಂಡಿಯಾದ ಮತ್ತೊಂದು ಕಾರ್ಯಕ್ರಮ ಇ ಹಾಸ್ಪಿಟಲ್. ಇದರ ಮೂಲಕ ನಾಗರಿಕರು ನೋಂದಾವಣಿ ಮಾಡಿಕೊಳ್ಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ರಿಪೋರ್ಟ್ಗಳನ್ನು ಕೂಡಲೇ ಆನ್ಲೈನ್ನಲ್ಲಿ ಪಡೆಯಬಹುದು. ಇದು ಪ್ರಧಾನಮಂತ್ರಿ ಆರೋಗ್ಯ ವಿಮೆಯ ಅಡಿಯಲ್ಲಿ ಆಸ್ಪತ್ರೆಗೆ ಸಂದಾಯವಾಗಬೇಕಿರುವ ಹಣ, ಒಪ್ಪಿಗೆ ಇತ್ಯಾದಿಗಳು ಕೂಡ ಈ ವೆಬ್ ಮೂಲಕ ದೊರೆಯುತ್ತದೆ. ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣ ಅಥವಾ ಒಪ್ಪಿಗೆಗಾಗಿ ಅಲೆದಾಡುವ ಪರಿಸ್ಥಿತಿ ಅಥವಾ ಸಂದರ್ಭ ಬರಲ್ಲ. ಇದು ಈ ಹಾಸ್ಪಿಟಲಿನ ಪ್ರಮುಖ ಲಕ್ಷಣ. ಆಗಲೇ ಚಿನ್ಮಯ್ ಹೇಳಿದಾಗೆ ಡಿಜಿಟಲೈಸ್ಡ್ ಇಂಡಿಯಾ ಪ್ಲಾಟ್ಫಾರ್ಮ್ ಅಂದರೆ ದೇಶದ ಎಲ್ಲ ಡೇಟಾವನ್ನು ಗಣಕೀಕೃತ ಡಿಜಿಟೈಸ್ ಮಾಡೋದು ಇಲ್ಲಿನ ಉದ್ದೇಶ ಆಗಿದೆ. ಇದರಿಂದ ಬೇಕಾದಾಗ ಮಾಹಿತಿ ಕಲೆ ಹಾಕಬಹುದು. ಇದೆಲ್ಲ ನಮ್ಮ ಬೆರಳು ತುದಿಯಲ್ಲಿ ಸಿಗುತ್ತೆ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಿಂದಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳು ಆನ್ಲೈನ್ ಅರ್ಜಿ ಹಾಕುವ ಮುಖಾಂತರ ಸಿಗ್ತದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಹಣದ ವಿತರಣೆ ಅಥವಾ ಅಂಗೀಕಾರಕ್ಕಾಗಿ ಬೇರೆ ಕಡೆ ಅಲೆಯುವ ಅವಶ್ಯಕತೆ ಇರಲ್ಲ. ಇದೆಲ್ಲ ಒಂದೇ ಪೋರ್ಟಲ್ ಅಡಿಯಲ್ಲಿ ಪಾರದರ್ಶಕತೆಯಿಂದ ಜನತೆಗೆ ಅಥವಾ ವಿದ್ಯಾರ್ಥಿಗಳಿಗೆ ಸರ್ಕಾರದ ಮೇಲೆ ನಂಬಿಕೆ ಹೆಚ್ಚು ಮಾಡುವಂತಹ ಉದ್ದೇಶ ಹೊಂದಿದೆ. ಅಷ್ಟೇ ಅಲ್ಲ ಮೋನಿಷಾ, ಗ್ರಾಮ ಪಂಚಾಯಿತಿಗಳನ್ನು ಕನೆಕ್ಟ್ ಮಾಡಲು ಭಾರತ್ ನೆಟ್ ಆಪ್ಟಿಕಲ್ ಫೈಬರ್ ಬಳಸಿ ಇಂಟರ್ನೆಟ್ ಮೂಲಕ ದೇಶದ 2.5 ಲಕ್ಷ ಗ್ರಾಮ ಪಂಚಾಯಿತಿಯನ್ನು ಕನೆಕ್ಟ್ ಮಾಡ್ತಿದ್ದೀವಿ. ಇದರಿಂದ ಒಂದು ಗ್ರಾಮ ಇನ್ನೊಂದು ಗ್ರಾಮದ ಬೇಕು ಬೇಡುಗಳನ್ನು ವೇಗವಾಗಿ ಸ್ಪಂದಿಸಬಹುದು. ಅಷ್ಟೇ ಅಲ್ಲ, ವೈಫೈ ಹಾಟ್ಸ್ಪಾಟ್ಸ್ಗಳನ್ನು ದೇಶದಾದ್ಯಂತ ವೈಫೈ ಹಾಟ್ಸ್ಪಾಟ್ಸ್ ಅಂದರೆ ವೈರ್ ರಹಿತ ಇಂಟರ್ನೆಟ್ ಸೇವೆಯನ್ನು ಒದಗಿಸಲಾಗುತ್ತಿದೆ. ನೆಟ್ವರ್ಕ್ ಬಗ್ಗೆ ಎಲ್ರಿಗೂ ತಿಳಿದೇ ಇದೆ. ನೆಕ್ಸ್ಟ್ ಜನರೇಷನ್ ನೆಟ್ವರ್ಕ್ ಅಂದರೆ ಇದರಲ್ಲಿ ವಾಯ್ಸ್, ಡೇಟಾ, ಮಲ್ಟಿಮೀಡಿಯಾ ಸೇರಿದಂತೆ ಎಲ್ಲ ರೀತಿಯ ಕಮ್ಯುನಿಕೇಷನ್ ಸೇವೆಗಳನ್ನು ನೀಡಲು BSNL ಸಂಸ್ಥೆಗೆ ಸರ್ಕಾರ ಕಾರ್ಯಕಲ್ಪವನ್ನು ಮಾಡಲಾಗ್ತಾ ಇದೆ. ಮುಂದೆ ಬಂದರೆ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಫಂಡ್. ಯಾವುದೇ ಒಂದು ರೀತಿಯ ನಾವು ಕೆಲಸಗಳನ್ನು ಮಾಡಬೇಕಂದ್ರೂ ಫಂಡ್ಸ್ ಅನ್ನೋದು ಈಗಿನ ಕಾಲದಲ್ಲಿ ತುಂಬ ಮುಖ್ಯ. ಇದರ ನಿಟ್ಟಿನಲ್ಲಿ ಸರ್ಕಾರ ಒಂದು ಯೋಜನೆಯನ್ನು ತಂದಿದೆ, ಅದೇ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಫಂಡ್. ಇಲ್ಲಿ ನಿಗದಿತ ಹಣವನ್ನು ಎಲೆಕ್ಟ್ರಾನಿಕ್ ಉಪಕರಣಗಳ ಅಭಿವೃದ್ಧಿಗೆ ಅಥವಾ ಹೊಸ ಅನ್ವೇಷಣೆಗೆ ಅಥವಾ ಅದರ ನಿಟ್ಟಿನಲ್ಲಿ ಕೆಲಸ ಮಾಡುವ ಕಾರ್ಯಗಳಿಗೆ ಬೇಕಾಗುವ ಹಣಕ್ಕೆ ಉಪಯೋಗಿಸಿಕೊಳ್ಳುವ ನಿಟ್ಟಿನಲ್ಲಿ ಮೀಸಲಿಡಲಾಗಿದೆ. ಕೌಶಲ್ಯವಿರುವ ಯಾವುದೇ ನಾಗರಿಕನು ಈ ಫಂಡ್ನನ್ನು ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಫಂಡ್ ಅಡಿಯಲ್ಲಿ ಉಪಯೋಗಿಸಿಕೊಳ್ಳಬಹುದಾಗಿದೆ. ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಬೆಂಗಳೂರು ನಗರದಲ್ಲಿ ನ್ಯಾಸ್ಕಾಂ ಸಹಯೋಗದೊಂದಿಗೆ ಇಂತಹ ಒಂದು ಸಂಸ್ಥೆಯನ್ನು ತೆರೆಯಲಾಗಿದೆ. ಇಲ್ಲಿ ನಾಗರಿಕರಿಗೆ ಸಾರಿಗೆ, ಪಾರ್ಕಿಂಗ್, ಎಲೆಕ್ಟ್ರಿಸಿಟಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಸೇರಿದಂತೆ ಇನ್ನೂ 10 ಹಲವು ಕಾರ್ಯಕ್ಷೇತ್ರದಲ್ಲಿ ಸಹಾಯವನ್ನು ಮತ್ತು ಹೆಚ್ಚಿನ ಮಾಹಿತಿಯನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ಹೌದು ಬಿಂದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಇಂದ ನಮ್ಮ ಜೀವನ ಸರಳವಾಗಿದೆ ಅಲ್ವಾ? ಇಂತಹ ಯೋಜನೆಯಡಿಯಲ್ಲಿ ರೂಪೇ ಕಾರ್ಡ್ ಕೂಡ ಒಂದು. ರೂಪೇ ಕಾರ್ಡ್ ಭಾರತದಲ್ಲಿ ಅಭಿವೃದ್ಧಿಪಡಿಸಿರುವಂತಹದ್ದರಲ್ಲಿ ಒಂದು. ಭಾರತೀಯ ಮಾರುಕಟ್ಟೆಯಲ್ಲಿ ಈಗಾಗಲೇ ಹಲವು ವೀಸಾ ಮತ್ತು ಮಾಸ್ಟರ್ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ಗಳು ಲಭ್ಯ ಇವೆ. ಇವುಗಳಿಗೆ ಹೋಲಿಸಿದರೆ ರೂಪೇ ಕಾರ್ಡ್ ತುಂಬ ಸುರಕ್ಷಿತವಾದದ್ದು. ವ್ಯವಹಾರ ಪ್ರಕ್ರಿಯೆ ದೇಶೀಯವಾಗಿ ನಡೆಯುವುದರಿಂದ ಕಡಿಮೆ ವೆಚ್ಚದಲ್ಲಿ ವಹಿವಾಟು ನಡೆಸಬಹುದು. ರೂಪೇ ಕಾರ್ಡ್ ಬಳಕೆಯಿಂದ ವ್ಯವಹಾರ ಕೈಗೆಟುಕುವ ವೆಚ್ಚದಲ್ಲಿ ನಡೆಸಬಹುದಾಗಿದೆ. ಉದ್ಯಮದಲ್ಲಿ ಕಾರ್ಡ್ ಬಳಕೆ ಹೆಚ್ಚಿಸಬಹುದು. ರೂಪೇ ಕಾರ್ಡ್ ವ್ಯವಹಾರ ದೇಶೀಯವಾಗಿ ನಡೆಯುವುದರಿಂದ ವ್ಯವಹಾರ ಮತ್ತು ಗ್ರಾಹಕರ ಡೇಟಾ ಸಂಬಂಧಿತ ಮಾಹಿತಿ ದೇಶೀಯವಾಗಿಯೇ ಉಳಿಯುತ್ತದೆ. ಅಂದರೆ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್, ನಮ್ಮ ಹಣಕಾಸಿನ ವಹಿವಾಟುಗಳ ಬಗೆಗಿನ ವಿಚಾರಗಳು, ಮಾಹಿತಿಗಳು ಎಲ್ಲವೂ ಆದಷ್ಟು ಗೌಪ್ಯವಾಗಿಯೇ ಉಳಿಯುತ್ತವೆ. ಬಿಂದು, ಒಂದು ನಿಮಿಷ, ಇದರಲ್ಲೆಲ್ಲ ಇಂಜಿನಿಯರ್ಸ್ ಪಾತ್ರ ಏನು? ನಾನು ಹೇಳಿದೆ, ನಮ್ಮ ಇನ್ಫಾರ್ಮೇಶನ್ ಅಥವಾ ಹಣಕಾಸಿನ ವಿಚಾರಗಳು ಎಲ್ಲ ಗೌಪ್ಯವಾಗಿ ಉಳಿಯುತ್ತೆ ಅಂತ. ಗೌಪ್ಯವಾಗಿ ಉಳಿಸ್ಬೇಕಂತ ಅಂದ್ರೆ ಅದರ ಹಿಂದೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಅದಕ್ಕೆ ಸಂಬಂಧಿತವಾದ ಇಂಜಿನಿಯರ್ಸ್ಗಳ ಕೆಲಸ ಅಪಾರವಾಗಿರುತ್ತೆ. ಒಂದು ಅಥೆಂಟಿಕೇಶನ್ ಕೊಡೋಕ್ಕಾಗಿರ್ಬೋದು, ಸೆಕ್ಯೂರಿಟಿ ಕೊಡೋಕ್ಕಾಗಿರ್ಬೋದು, ನಾವು ಪೇಜ್ ಗಟ್ಟಲೆ ಕೋಡ್ಗಳನ್ನು ಬರಿತೀವಿ, ಅದೆಲ್ಲ ನಾವು ಟಿವಿಯಲ್ಲೋ ಅಥವಾ ಮೂವಿಯಲ್ಲಿ ತೋರಿಸೋ ಥರನೋ ತೋರ್ಸೋಕ್ಕಾಗಲ್ಲ. ಒಬ್ಬರ ಕೆಲಸ ಎಷ್ಟಿರುತ್ತೆ ಅಂತ ಅಂದರೆ ಪರದೆ ಹಿಂದೆ ಒಬ್ಬ ಮೇಕಪ್ ಮ್ಯಾನ್ ಆಗಿರ್ಬೋದು, ಕ್ಯಾಮ್ರಾ ಮ್ಯಾನ್ ಆಗಿರ್ಬೋದು,